ಪತಿಯ ಬೆಳಗುವೆವು ಶಂಕರಾಚಾರ್ಯರಿಗೆ ಆರತಿಯ ಬೆಳಗುವೆವು ಕಾಲತಿಯೊಳು ಉದ್ಭವಿಸಿ ಮಕರಿ ಕೈಯೊಳು ಸಿಕ್ಕಿ ಮಾತೆಯ ಆಜ್ಞೆಯ ಪಡೆಳು ಯತಿಯಾದ ನಿಮಗೆ ಕಾಲತಿಯೊಳು ಉದ್ಭವಿಸಿ ಮಕರಿ ಕೈಯೊಳು ಸಿಕ್ಕಿ ಮಾತೆಯ ಆಜ್ಞೆಯ ಪಡೆದು ಯತಿಯಾದ ನಿಮಗೆ ಆರತಿಯ ಬೆಳಗುವೆವು ಶಂಕರಾಚಾರ್ಯರಿಗೆ ಆರತಿಯ ಬೆಳಗುವೆವು ಕೊರಗೊಳಗೆ ರುದ್ರಾಕ್ಷಿ ಕರದಿ ಭಾಸ್ಮವದರಿಸಿ ಕಲಿಯುಗದೊಳವತರಿಸಿ ಜಂಬೋ ಶಂಕರ ನೆಲೆಸಿ ಮಂಡಲನಲ್ಲಿ ವಾದಿಸಿ ಖಂಡಿಸಿದ ಅದ್ವೈತ ಮೂರುತಿಯು ನಿಮಗೆ ಮುದದಿಂದ ಬೆಳಗುವೆವು ಆರತಿಯ ಬೆಳಗುವೆವು ಶಂಕರಾಚಾರ್ಯರಿಗೆ ಆರತಿಯ ಬೆಳಗುವೆವು ಕೆಟ್ಟವಾದಿಗಳಟ್ಟಿ ಜಯಿಸಿ ದೈವಾಣಿಯನು ಸಾಧು ಸಜ್ಜನ ಪ್ರಿಯ ಶ್ರೀ ಶಂಕರಾಚಾರ್ಯ ಶರಣು ಬಂದಿರಯನ್ನ ನುಡಿಯಲಾಲಿತು ಎಂದು ಭಕ್ತಿಯಿಂದ ಬೆಳಗುವೆವು ಶೃಂಗೇರಿ ಪುರವಾದ ಆರತಿಯ ಬೆಳಗುವೆವು ಶಂಕರಾಚಾರ್ಯರಿಗೆ ಆರತಿಯ ಬೆಳಗುವೆವು.